ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ ಕಿಸಾನ್ ವಾಣಿ ಗ್ರಾಮಾಂತರಂಗ. ಕಿಸಾನ್ ವಾಣಿ ಗ್ರಾಮಾಂತರಂಗ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ಅಂಜೂರ ಹಣ್ಣಿನ ಮೌಲ್ಯವರ್ಧನೆ ಕುರಿತು ಡಾಕ್ಟರ್ ಶಿಲ್ಪಾ ಹೆಚ್ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ಶಿಲ್ಪಾ ಎಚ್, ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿ. ಈ ದಿನ ಅಂಜೂರ ಹಣ್ಣನ್ನು ಯಾವ ರೀತಿ ನಾವು ಮೌಲ್ಯವರ್ಧನೆ ಮಾಡಬಹುದು ಅನ್ನೋ ವಿಷಯವಾಗಿ ನಾನು ಕೆಲವೊಂದು ವಿಚಾರಗಳನ್ನು ತಮ್ಮ ಹತ್ರ ಹಂಚಿಕೊಳ್ತಾ ಇದ್ದೇನೆ. ಬಳ್ಳಾರಿ ಜಿಲ್ಲೆ ಅಂಜೂರ ಹಣ್ಣಿಗೆ ಒಂದು ಪ್ರಸಿದ್ಧಿಯನ್ನು ಹೊಂದಿದೆ ಅಂತಲೇ ಹೇಳಬಹುದು. ನಮ್ಮಲ್ಲಿ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಿಗೆ ಹೋಲಿಸಿದರೆ ಬಳ್ಳಾರಿಯಲ್ಲಿ ನಾವು ಹೆಚ್ಚಿನ ಪ್ರಮಾಣದ ಅಂಜೂರವನ್ನು ಬೆಳೀತಾ ಇದ್ದೀವಿ. ಅಂಜೂರ ಹಣ್ಣು ಬಹಳ ಪೌಷ್ಟಿಕವಾದದ್ದು ಹೌದು. ಬೆಳೆಯೋದೇನೋ ಬೆಳಿತೀವಿ, ಆದರೆ ಅದನ್ನು ಮೌಲ್ಯವರ್ಧನೆ ಹೆಂಗೆ ಮಾಡೋದು ಅನ್ನೋದು ನಮ್ಮಲ್ಲಿ ಬಹಳ ಜನ ರೈತರಿಗೆ ಆ ವಿಷಯವಾಗಿ ತಿಳುವಳಿಕೆ ಇಲ್ಲ. ಹೀಗಾಗಿ ನಾನು ಈ ದಿನ ತಮಗೆ ಯಾವ ರೀತಿ ನಾವು ಮೌಲ್ಯವರ್ಧನೆ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಆದಾಯವನ್ನು ನಾವು ಗಳಿಸಬಹುದು ಅಂಜೂರ ಬೆಳೆಯಲ್ಲಿ ಅನ್ನೋ ವಿಷಯವಾಗಿ ತಿಳಿಯಪಡಿಸ್ತೀನಿ. ಅನಾದಿ ಕಾಲದಿಂದಲೂ ನಾವು ಹತ್ತಿ ಹಣ್ಣು ಅಂತ ಹೇಳಿ ಅಂಜೂರನ ಬೆಳೀತಾ ಇದ್ವಿ. ಅತ್ಯಂತ ಗುಣಮಟ್ಟದ ಪೌಷ್ಟಿಕಾಂಶಗಳನ್ನು ಹೊಂದಿರುವಂಥ ಮಹತ್ವದ ಹಣ್ಣುಗಳಲ್ಲಿ ಈ ಅಂಜೂರನೂ ಒಂದು ಅಂತ ಹೇಳಬಹುದು. ಕರ್ನಾಟಕದ ಒಣ ಪ್ರದೇಶಗಳಲ್ಲಿ ಈ ಹಣ್ಣು ಜನಪ್ರಿಯ ಆಗ್ತಾ ಇದೆ. ಈ ಅಂಜೂರ ಮೊರೇಸಿ ಕುಟುಂಬಕ್ಕೆ ಸೇರಿದೆ. ಇದರ ವೈಜ್ಞಾನಿಕ ಹೆಸರು ಪೈಕಸ್ ಕ್ಯಾರಿಕಾ. ಅಂಜೂರದ ಮೂಲಸ್ಥಾನ ಪಶ್ಚಿಮ ಏಷ್ಯಾ, ಆದರೂ ಸಹ ನಮ್ಮ ದೇಶದಲ್ಲಿ ಅಂಜೂರವನ್ನು ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಗುಜರಾತ್, ಉತ್ತರ ಪ್ರದೇಶ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಕರ್ನಾಟಕದಲ್ಲಿ ಬೆಂಗಳೂರಿನ ಸುತ್ತಮುತ್ತಲಿನ ಪ್ರದೇಶ, ಮುಖ್ಯವಾಗಿ ಬಳ್ಳಾರಿ, ಬಿಜಾಪುರ, ಕಲಬುರಗಿ, ರಾಯಚೂರು, ಬೀದರ್ ಜಿಲ್ಲೆಗಳಲ್ಲಿ ಈ ಅಂಜೂರನ ಬೆಳೀಲಾಗ್ತಾ ಇದೆ. ಇದು ರೈತರ ಬಾಳಿನ ಆಶಾದಾಯಕ ವಾಣಿಜ್ಯ ಬೆಳೆ ಆಗಿ ಹೊರಹೊಮ್ಮತಾ ಇದೆ. ಅಂಜೂರದ ಗಿಡಗಳನ್ನು ನಾವು ಅರೆಬಲಿತ ಕಾಂಡದ ತುಂಡು ಮತ್ತು ಗೂಟಿ ಅಥವಾ ಕಸಿ ಮಾಡೋದ್ರಿಂದ ಸಸ್ಯಾಭಿವೃದ್ಧಿ ಮಾಡ್ತೀವಿ. ಸಾಲಿನಿಂದ ಸಾಲಿಗೆ 5 ಮೀಟರ್, ಗಿಡದಿಂದ ಗಿಡಕ್ಕೆ 3 ಮೀಟರ್ ಅಂತರದಲ್ಲಿ ನಾಟಿ ಮಾಡಿದರೆ ಪ್ರತಿ ಹೆಕ್ಟೇರ್ಗೆ 666 ಗಿಡಗಳನ್ನು ನಾವು ನೆಡಬಹುದು. ಇದರ ಹೂಗುಚ್ಛವನ್ನು ನಾವು ಸೈಕೋನಿಯಂ ಅಂತ ಕರೀತಾರೆ. ಅಂಜೂರದಲ್ಲಿ 4 ವಿಧ ಇವೆ. ಅದರಲ್ಲಿ ಏಡ್ರಿಯಾಟಿಕ್, ಕೇಪ್ರಿ, ಸ್ಮಿರ್ನ್, ವೈಟ್ ಸಾನ್, ಪೆಡ್ರು. ಇವುಗಳಲ್ಲಿ ಏಡ್ರಿಯಾಟಿಕ್ ಬಗೆಯ ಅಂಜೂರ ಬೇಸಾಯಕ್ಕೆ ನಮ್ಮಲ್ಲಿ ಸೂಕ್ತ ಅಂತ ಹೇಳ್ಬೋದು. ಗಿಡಗಳನ್ನು ಹಚ್ಚಿದ 3 ವರ್ಷಗಳ ನಂತರ ಲಾಭದಾಯಕ ಫಸಲನ್ನು ಪಡೆಯಬಹುದು. ಎಕರೆಗೆ ನಾವು 3,000 ರಿಂದ 4,000 ಕೆಜಿ ಹಣ್ಣನ್ನು ಕೊಯ್ಲು ಮಾಡಬಹುದಾಗಿದೆ. ಆರೋಗ್ಯ ದೃಷ್ಟಿಯಿಂದ ಅಂಜೂರ ಹೆಂಗೆ ನಮಗೆ ಮಹತ್ವದ್ದು ಅಂತ ಹೇಳೋದಾದರೆ, ಇದು ಬಹಳ ಪೌಷ್ಟಿಕ ಆಹಾರ ಆಗಿದೆ. ಕಬ್ಬಿಣಾಂಶದ ಕೊರತೆ ಅಂದರೆ ಕಡಿಮೆ ಹಿಮೋಗ್ಲೋಬಿನ್ ಏನಿರ್ತದಲ್ಲ, ಅಂದರೆ ರಕ್ತಹೀನತೆ ಅಂತ ಹೇಳ್ತೀವಿ, ಅದನ್ನು ಈ ಅಂಜೂರನ ತಿನ್ನೋದ್ರಿಂದ ನಾವು ನಿಯಂತ್ರಿಸಬಹುದಾಗಿದೆ. ಅತಿ ಹೆಚ್ಚಿನ ನಾರಿನಂಶನೂ ಈ ಅಂಜೂರ ಹೊಂದಿದೆ. ಹೀಗಾಗಿ ನಾವು ದೇಹದ ತೂಕ ಕಡಿಮೆಗೊಳಿಸೋ ಅಂಥ ಒಂದು ಏನು ಬೊಜ್ಜು ಇರೋವಂಥವ್ರು ಏನು ಹೇಳ್ತೀವಿ, ಅವ್ರಿಗೂ ಸಹ ಇದು ಅಂಜೂರ ಒಳ್ಳೆಯದು. ಹಾಗೆ ಸಕ್ಕರೆ ಕಾಯಿಲೆ ಇರೋರು ಯಾವ ಹಣ್ಣನ್ನು ತಿನ್ನಬೇಕಪ್ಪ ಅನ್ನೋ ಒಂದು ಆಲೋಚನೆ ಇದ್ದರೆ ತಾವು ಅಂಜೂರ ಹಣ್ಣನ್ನು ಯಾವುದೇ ಭಯ ಇಲ್ಲದೇ ತಿನ್ನಬಹುದು. ಹಾಗೆಯೇ ಈ ಹಣ್ಣು ಪಚನ ಶಕ್ತಿಯನ್ನು ಸಹ ಹೆಚ್ಚಿಸುತ್ತೆ, ಮಲಬದ್ಧತೆಯಂಥ ಕಾಯಿಲೆಗಳನ್ನು ಸಹ ನಿವಾರಣೆ ಮಾಡುತ್ತೆ. ಅಲ್ಲದೇ ಇದು ತುಂಬ ರುಚಿಕಟ್ಟಾಗಿಯೂ ಇರುತ್ತೆ. ಇದರಲ್ಲಿ ಕ್ಯಾಲ್ಶಿಯಂ ಅಂಶನೂ ಸಹ ಜಾಸ್ತಿ ಇದೆ. ಹೀಗಾಗಿ ನಮ್ಮ ಮೂಳೆಗಳನ್ನು ಇದು ಬಲಿಷ್ಠಗೊಳಿಸುತ್ತೆ ಮತ್ತು ದೇಹದ ರಸಸಾರವನ್ನು ಸಹ ಇದು ನಿಯಂತ್ರಣದಲ್ಲಿ ಇಡಲಿಕ್ಕೆ ಸಹಾಯಕಾರಿಯಾಗಿದೆ. ಆರೋಗ್ಯ ದೃಷ್ಟಿಯಿಂದ ಒಂದು 4-5 ಒಣಗಿದ ಅಂಜೂರ ಮತ್ತು 5-6 ಬಾದಾಮಿ ಬೀಜಗಳನ್ನು ತಿನ್ನೋದ್ರಿಂದ ಹೆಚ್ಚಿನ ಶಕ್ತಿ ಜೊತೆಗೆ ಉಲ್ಲಾಸಭರಿತವಾಗಿ ನಾವು ದೈನಂದಿನ ಕೆಲಸನ ನಿರ್ವಹಿಸಬಹುದಾಗಿದೆ. ಅಂಜೂರ ಹೆಚ್ಚಿನ ಸಕ್ಕರೆ ಅಂಶದಿಂದ ಕೂಡಿರದೆ, ಅಂದರೆ ಇದರಲ್ಲಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ, ಅಂದರೆ ಕಠಿಣ ರೂಪದಲ್ಲಿರುವಂಥ ಒಂದು ಸಕ್ಕರೆ ಅಂಶ ಇರುತ್ತೆ. ಹಾಗೆ ಕಡಿಮೆ ಆಮ್ಲತೆ ಇದರಲ್ಲಿದೆ. ಈ ಹಣ್ಣಿನಲ್ಲಿ ಆರೋಗ್ಯಕ್ಕೆ ಪೂರಕವಾದಂಥ ಹೆಚ್ಚಿನ ಪ್ರಮಾಣದ ವಿಟಮಿನ್ ಎ, ವಿಟಮಿನ್ ಸಿ, ಕಬ್ಬಿಣಾಂಶ ಇರೋದ್ರಿಂದ ಇದನ್ನು ನಾವು ಕ್ರಿಯಾತ್ಮಕ ಆಹಾರ ಅಂತಲೂ ಹೇಳಬಹುದು. ಕ್ರಿಯಾತ್ಮಕ ಆಹಾರ ಅಂತಂದ್ರೆ ರೋಗಗಳನ್ನು ನಿಯಂತ್ರಿಸಲಿಕ್ಕೆ ಬಳಸ್ತಕ್ಕಂತ ಆಹಾರಕ್ಕೆ ನಾವು ಕ್ರಿಯಾತ್ಮಕ ಆಹಾರ ಅಥವಾ ಫಂಕ್ಷನಲ್ ಫುಡ್ ಅಂತ ಕರಿತೀವಿ. ಇನ್ನು ಈ ತಾಜಾ ಅಂಜೂರದಲ್ಲಿ ಏನೇನು ಪೌಷ್ಟಿಕ ಮೌಲ್ಯ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಪ್ರತಿ 100 ಗ್ರಾಂ ತಾಜಾ ಅಂಜೂರದ ಹಣ್ಣಿನೊಳಗೆ ಶಕ್ತಿ ಅಂದ್ರೆ ನಾವೇನು ಕ್ಯಾಲೋರೀಸ್ ಅಂತ ಹೇಳ್ತೀವಲ್ಲ ಅದು 37 ಪ್ರತಿ 100 ಗ್ರಾಮ್ಗೆ 37 ಕಿಲೋ ಕ್ಯಾಲರಿಯಷ್ಟು ಶಕ್ತಿ ಇದೆ. ಇನ್ನು ನೀರಿನ ಅಂಶ 88 ಗ್ರಾಂನಷ್ಟಿದೆ. ಪ್ರೋಟೀನಿನ ಅಂಶ 1.3 ಗ್ರಾಂನಷ್ಟಿದೆ. ಕೊಬ್ಬಿನ ಅಂಶ 0.2 ಗ್ರಾಂನಷ್ಟಿದೆ. ಶರ್ಕರೆ ಪಿಷ್ಟ 7.6 ಗ್ರಾಂನಷ್ಟಿದೆ. ಹಾಗೆ ನಾರಿನಂಶ 2.2 ಗ್ರಾಂನಷ್ಟಿದೆ. ಇಷ್ಟೆಲ್ಲ ಅಲ್ಲದೇನೆ ಮೈಕ್ರೋನ್ಯೂಟ್ರಿಯಂಟ್ಸ್ ಲಘು ಪೋಷಕಾಂಶಗಳಾದಂಥ ಕ್ಯಾಲ್ಶಿಯಂ 80 ಮಿಲಿಗ್ರಾಂ ಇದೆ, ರಂಜಕ 30 ಮಿಲಿಗ್ರಾಂ ಇದೆ, ಕಬ್ಬಿಣಾಂಶ 1 ಮಿಲಿಗ್ರಾಂ ಇದೆ. ಈ ಅಂಜೂರ ಹಣ್ಣನ್ನು ಕೊಯ್ಲು ಮಾಡಬೇಕಾದ್ರೆ ಒಂದು ವಿಧವಾದ ಬಿಳಿ ಬಣ್ಣದ ಹಾಲಿನಂಥ ಒಂದು ದ್ರವ ಸೋರ್ತಾ ಇರುತ್ತೆ. ಈ ದ್ರವನ ಜಾನುವಾರುಗಳ ಕರುಳಿನಲ್ಲಿರುವಂಥ ಜಂತು ಹುಳು ನಾಶ ಮಾಡಲಿಕ್ಕೂ ಉಪಯುಕ್ತ ಅಂತ ಕೆಲವೊಂದು ಸ್ಟಡೀಸ್ ಹೇಳ್ತಾ ಇದೆ. ಇನ್ನು ಈ ಅಂಜೂರ ಹಣ್ಣನ್ನು ಹೆಂಗೆ ಮೌಲ್ಯವರ್ಧನೆ ಮಾಡೋದು? ಈಗ ನಾವೇನೋ ಬೆಳೆಯೋದೇನೋ ಬೆಳಿತೀವಿ, ಆದರೆ ಬೆಳೆದ ನಂತರ ಅದನ್ನು ಮಾರಾಟನೂ ಮಾಡ್ತೀವಿ. ಕೆಲವೊಂದು ಸರ್ತಿ ಮಾರಾಟ ಆಗದೇನೆ ಕೊಯ್ಲಾದ ನಂತರ ಹಾಗೆ ಉಳಿಬಹುದು, ಅಥವಾ ಕೆಲವೊಂದು ಸರ್ತಿ ಹಣ್ಣುಗಳು ಬಿರುಕು ಬಿಡಬಹುದು. ಆ ಒಂದು ಸಂದರ್ಭದಲ್ಲಿ ನಾವು ಯಾವುದೇ ಒಂದು ಹಣ್ಣನ್ನು ನಾವು ಮೌಲ್ಯವರ್ಧನೆ ಮಾಡೋದು, ಅದರ ಮೌಲ್ಯವನ್ನು ಹೆಚ್ಚಿಸಲಿಕ್ಕೆ ಹಾಗೆ ನಾವು ಮಾರಾಟ ಮಾಡಿದ್ರೆ ಹಣ್ಣುಗಳನ್ನು ಒಂದು 20 ರೂಪಾಯಿ ಕೆಜಿ 30 ರೂಪಾಯಿ ಕೆಜಿ ಮಾರಾಟ ಮಾಡಬಹುದು ರೈತರಾಗಿ. ಅದನ್ನೇ ನಾವು ಮೌಲ್ಯವರ್ಧನೆ ಮಾಡಿ ಅದರ ಮೌಲ್ಯವರ್ಧಿತ ರೂಪವನ್ನು ಸಂಸ್ಕರಿತ ರೂಪವನ್ನು ಕೊಟ್ಟಾಗ ನಾವು ಅದನ್ನು ಇನ್ನೂ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದು ಹೇಗೆ ಅಂತ ಹೇಳ್ತೀನಿ. ಅಂಜೂರ ಹಣ್ಣನ್ನು ನಾವು ಸಾಧಾರಣ ವಾತಾವರಣದೊಳಗೆ 2 ದಿನದವರೆಗೆ ಹಾಗೂ ಶೈತ್ಯೀಕರಣ ಅಂದ್ರೆ ರೆಫ್ರಿಜರೇಷನ್ ಒಳಗೆ 7-10 ದಿನದವರೆಗೆ ನಾವು ಶೇಖರಿಸಿಡಬಹುದು. ಈ ಹಣ್ಣಿನ ಹಂಗಾಮಿನ ನಷ್ಟ 20-30% ಇರೋದ್ರಿಂದ ಅಂಜೂರ ಹಣ್ಣಿನಲ್ಲಿ ಮೌಲ್ಯವರ್ಧನೆ ಮಾಡೋದು ಬಹಳ ಒಂದು ಪ್ರಮುಖ ಪಾತ್ರವನ್ನ ವಹಿಸೋದ್ರ ಜೊತೆಗೆ ಹಂಗಾಮಿನ ನಷ್ಟವನ್ನ ತಗ್ಗಿಸಿ ಹೆಚ್ಚಿನ ಲಾಭವನ್ನ ರೈತರು ಪಡ್ಕೋಬಹುದು. ಒಣಗಿಸಿದ ಹಣ್ಣನ್ನು ಅತಿ ಹೆಚ್ಚು ಕಾಲ ಶೇಖರಣೆ ಮಾಡಿ ಇಡಬಹುದಾಗಿರೋದ್ರಿಂದ ತಾಜಾ ಹಣ್ಣಿಗಿಂತ ಒಣಗಿಸಿದ ಅಂಜೂರ ಹಣ್ಣಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಾಗಿದೆ. ತಾಜಾ ಹಣ್ಣಿನ ನಾವು ವಿವಿಧ ಮೌಲ್ಯವರ್ಧಿತ ಪದಾರ್ಥಗಳಾದಂಥ ಜ್ಯೂಸ್ ಇರಬಹುದು, ಜಾಮ್ ಇರಬಹುದು, ಸ್ಕ್ವಾಶ್ ಇರಬಹುದು, ಜೆಲ್ಲಿ ಇರಬಹುದು, ಪೌಡರ್ ಇರಬಹುದು, ಚಾಕ್ಲೇಟ್ ಇರಬಹುದು, ಐಸ್ ಕ್ರೀಮ್, ಹಲ್ವಾ, ಹಲವಾರು ಪದಾರ್ಥಗಳನ್ನು ನಾವು ತಯಾರು ಮಾಡಬಹುದಾಗಿದೆ. ಮೊದಲನೇದು ನಾವು ಒಣ ಅಂಜೂರ ಹೆಂಗೆ ಮಾಡಬಹುದು ಅಂತ ತಿಳ್ಕೊಳ್ಳೋಣ. ಚೆನ್ನಾಗಿ ಮಾಗಿರುವಂಥ ಅಂಜೂರ ಹಣ್ಣುಗಳನ್ನು ನಾವು ತಗೊಂಡ್ಬಿಟ್ಟು ಸ್ವಚ್ಛವಾದ ನೀರಿನಲ್ಲಿ ಚೆನ್ನಾಗಿ ತೊಳೆದುಬಿಟ್ಟು 90 ಡಿಗ್ರಿ ಸೆಲ್ಸಿಯಸ್ ಇರುವಂಥ ಬಿಸಿ ನೀರಿನೊಳಗೆ 1 ನಿಮಿಷ ಅದ್ದಿ ನಾವು ತೆಗಿಬೇಕಾಗ್ತದೆ. ಇದಕ್ಕೆ ನಾವು ಬ್ಲ್ಯಾಂಚಿಂಗ್ ಅಂಥೇಳಿ ಕರಿತೀವಿ. ನಂತರ ಈ ಹಣ್ಣನ್ನು 75 ಡಿಗ್ರಿ ಬ್ರಿಕ್ಸ್ ಸಕ್ಕರೆ ಪಾಕ ಅಂದರೆ 1:2, 1 ಭಾಗ ಸಕ್ಕರೆ 2 ಭಾಗ ನೀರು 24 ಗಂಟೆ ಕಾಲ ನಾವು ಇದನ್ನು ಆ ಸಕ್ಕರೆ ನೀರಲ್ಲಿ ನೆನೆಸಿಡಬೇಕಾಗ್ತದೆ. ಹಣ್ಣುಗಳನ್ನು ಸಕ್ಕರೆ ಪಾಕದಿಂದ ಹೊರಗೆ ತೆಗೆದ ನಂತರ ಸ್ವಚ್ಛವಾದ ನೀರಿನೊಳಗೆ ಮತ್ತೆ ಅದನ್ನು ತೊಳೆಯಬೇಕು. ಆಮೇಲೆ 2% ಪೊಟ್ಯಾಷಿಯಂ ಮೆಟಾಬೈಸಲ್ಫೇಟ್ ಅನ್ನೋ ಒಂದು ರಾಸಾಯನಿಕವನ್ನು, ಇದು ಫುಡ್ ಗ್ರೇಡ್ ಪ್ರಿಸರ್ವೇಟಿವ್ ಅಂತ ಹೇಳ್ತೀವಿ. ಫುಡ್ ಗ್ರೇಡ್ ಪ್ರಿಸರ್ವೇಟಿವ್ ಅಂತಂದರೆ ಆಹಾರದಲ್ಲಿ ನಾವು ಬಳಸಬಹುದಾದಂತಹ ಒಂದು ರಾಸಾಯನಿಕ. ಇದು ಯಾಕೆ ಬಳಸ್ತೀವಿ ಅಂತಂದರೆ ನಾವು ಮಾಡಿರುವಂಥ ಪದಾರ್ಥ ಬಹಳ ದಿನದವರೆಗೂ ಚೆನ್ನಾಗಿ ಇರಲಿ, ಕೆಡಲಾರ್ದಂಗಿರಲಿ ಅನ್ನೋದಕ್ಕೆ ನಾವು ಈ ಪೊಟ್ಯಾಷಿಯಂ ಮೆಟಾಬೈಸಲ್ಫೇಟ್ 2% ದ್ರಾವಣದೊಳಗೆ ಈ ಹಣ್ಣನ್ನು 5 ನಿಮಿಷದವರೆಗೂ ಇಟ್ಟು ಆಮೇಲೆ ತೆಗಿಬೇಕು. ಆ ನಂತರ ಈ ರೀತಿ ಉಪಚರಿಸಿರುವಂಥ ಅಂಜೂರದ ಹಣ್ಣನ್ನು 75% ನೆರಳು ಕೊಡೋ ಜಾಲಿ ಹೊದಿಸಿದ ಸೌರಶಾಖ ಪೆಟ್ಟಿಗೆ ಅಂತೀವಿ, ಅಂದರೆ ಸೋಲಾರ್ ಟನಲ್ ಡ್ರೈಯರ್ಗಳಂತೀವಿ, ಅದರಲ್ಲಿ 3 ದಿನದವರೆಗೆ ನಾವು 45 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ತಾಪಮಾನದಲ್ಲಿ ಒಣಗಿಸೋದ್ರಿಂದ ಒಳ್ಳೆಯ ಗುಣಮಟ್ಟದ ಒಣ ಅಂಜೂರ ಹಣ್ಣನ್ನು ನಾವು ಪಡಿಬಹುದಾಗಿದೆ. ಈ ಒಣಗಿಸಿದ ಅಂಜೂರನ ಒತ್ತಿ ಪ್ಲಾಸ್ಟಿಕ್ ಚೀಲದಲ್ಲಿ ನಾವು ಶೇಖರಿಸಿ 6 ತಿಂಗಳವರೆಗೂ ಉಪಯೋಗಿಸಬಹುದಾಗಿದೆ. ಇದು ಒಣ ಅಂಜೂರ ಮಾಡುವಂಥ ವಿಧಾನ. ಇನ್ನು ಅಂಜೂರದ ಪ್ರಿಸರ್ವ್ ಅಂತ ಹೇಳ್ತೀವಿ, ಅಥವಾ ಗುಳಂಬ ಅಂತ ಹೇಳ್ತೀವಿ. ಹೇಗೆ ನಾವು ನೆಲ್ಲಿಕಾಯಿ ಗುಳಂಬ ಮಾಡ್ತೀವಿ, ಹಾಗೆ ಅಂಜೂರದ ಗುಳಂಬನೂ ಮಾಡಬಹುದು. ಚೆನ್ನಾಗಿ ಮಾಗಿರುವಂಥ ಅಂಜೂರ ಹಣ್ಣುಗಳನ್ನು ಸ್ವಚ್ಛವಾದ ನೀರಿಂದ ತೊಳೆದು ಬಿಸಿ ನೀರಿನೊಳಗೆ 15 ನಿಮಿಷದವರೆಗೆ ಬ್ಲ್ಯಾಂಚಿಂಗ್ ಮಾಡೋಕ್ಕೆ ಬಿಡಬೇಕು. ಬಿಸಿ ನೀರಿನಲ್ಲಿ ಅದ್ದಿಡೋದಕ್ಕೆ ನಾವು ಬ್ಲ್ಯಾಂಚಿಂಗ್ ಅಂತ ಹೇಳ್ತೀವಿ. ಆ ನಂತರ ನೀರನ್ನು ಬಸಿದು ತಣ್ಣೀರಿಂದ ತೊಳಿಬೇಕು. ಇದರಿಂದ ಆ ಹಣ್ಣಿನ ಬಣ್ಣನ ನಾವು ಹಾಗೇನೆ ಉಳಿಸ್ಕೋಬಹುದು. ಆ ನಂತರ ಅದನ್ನು ತಣ್ಣೀರನ್ನು ತೊಳೆದ ನಂತರ ಸ್ವಚ್ಛವಾದ ಒಂದು ಬಿಳಿ ಬಟ್ಟೆಯಿಂದ ಒರೆಸಬೇಕು. ಮುಂದುವರೆದು ಸಕ್ಕರೆ ಪಾಕ ತಯಾರಿಸಲಿಕ್ಕೆ ನಾವು 1 ಕೆಜಿ ಸಕ್ಕರೆಗೆ 2 ಲೀಟರ್ ನೀರನ್ನು ಬೆರೆಸಿ 2 ಗ್ರಾಂ ನಿಂಬೆ ಉಪ್ಪು ಅಥವಾ ಸಿಟ್ರಿಕ್ ಎಸಿಡ್ ಅಂತೇನು ಹೇಳ್ತೀವಲ್ಲ ಹುಳಿ ಉಪ್ಪು, ಅದನ್ನು ಹಾಕಿ ಕುದಿಸ್ಬೇಕು. ಈ ರೀತಿ ತಯಾರಿಸಿದ ಸಕ್ಕರೆ ಪಾಕಕ್ಕೆ ಈ ಬ್ಲ್ಯಾಂಚ್ ಮಾಡಿರುವಂಥ ಅಂಜೂರ ಹಣ್ಣನ್ನು ಹಾಕಿ ಬಣ್ಣ ತಿಳಿಯಾಗೋವರೆಗೂ ಕುದಿಸ್ಬೇಕು. ನಂತರ ಇದು ಬಿಸಿ ಇರೋವಾಗಲೇ ನಾವು ಸ್ವಚ್ಛವಾಗಿ ತೊಳೆದು ಒಣಗಿಸಿರುವಂಥ ಗಾಜಿನ ಬಾಟ್ಲಿ ಒಳಗೆ ಮುಕ್ಕಾಲು ಭಾಗದವರೆಗೂ ತುಂಬಿ ಆ ದ್ರಾವಣ ಏನೈತಿ ಅದು ಆರಿದ ನಂತರ ಮುಚ್ಚಳನ ಹಾಕೋದ್ರಿಂದ ನಾವು ಈ ಹಣ್ಣನ್ನು ಈ ಪ್ರಿಸರ್ವನ್ನು 3 ತಿಂಗಳ ಅವಧಿವರೆಗೂ ನಾವು ಶೇಖರಿಸಿಡಬಹುದು. ಇನ್ನೂ ಒಂದು ಪ್ರಮುಖವಾದಂಥ ಒಂದು ಅಂಜೂರ ಹಣ್ಣಿನ ಒಂದು ಮೌಲ್ಯವರ್ಧಿತ ಪದಾರ್ಥ ಮತ್ತು ಬಹಳ ಸುಲಭವಾಗಿ ಎಲ್ಲ ರೈತರು ಮನೆಯಲ್ಲೇ ಮಾಡ್ತಕ್ಕಂಥ ಒಂದು ಪದಾರ್ಥ ಅಂತಂದರೆ ಅಂಜೂರದ ಜಾಮ್. ಎಲ್ಲ ಜಾಮ್ಗಳನ್ನು ಕೇಳಿರ್ತೀವಿ, ಮಿಕ್ಸ್ಡ್ ಫ್ರೂಟ್ ಜಾಮ್ ಅಂತ ಹೇಳ್ತೀವಿ, ಪಪಾಯ ಜಾಮ್ ಅಂತ ಹೇಳ್ತೀವಿ, ಗಾವಾ ಜಾಮ್ ಅಂತ ಹೇಳ್ತೀವಿ. ಈ ಎಲ್ಲ ಜಾಮ್ಗಳಿಗಿಂತನೂ ಇದು ಒಂದು ಅಂಜೂರ ಜಾಮು ವಿಭಿನ್ನ ಅಂತ ಹೇಳ್ಬೋದು. ಯಾಕಂದರೆ ಇದು ಒಂದು ಇದರ ಬಣ್ಣ ಒಂದು ಸ್ವಾಭಾವಿಕ ಬಣ್ಣ ಒಂದು ಗುಲಾಬಿ ಬಣ್ಣ ಈ ಅಂಜೂರದ ಜಾಮಿಗೆ ಬರ್ತೈತಿ. ಹಾಗೇನೆ ಇದರಲ್ಲಿ ಆ ಅಂಜೂರದ ಸಣ್ಣ ಸಣ್ಣ ಬೀಜಗಳು ಸಹ ಇರೋದ್ರಿಂದ ಒಂದು ರುಚಿ ಈ ಎಲ್ಲ ಜಾಮ್ಗಳಿಗೂ ಹೋಲಿಸಿದ್ರೂ ಅಂಜೂರದ ಜಾಮಿನ ರುಚಿ ಹೆಚ್ಚು ಅಂತ ಹೇಳ್ಬೋದು. ಚೆನ್ನಾಗಿ ಮಾಗಿರುವಂಥ ಅಂಜೂರ ಹಣ್ಣುಗಳನ್ನು ನಾವು ತಗೋಬೇಕು. ಅವುಗಳನ್ನು ಶುದ್ಧವಾದ ನೀರಿನಿಂದ ತೊಳೆದು ಪಲ್ಪರ್ನಿಂದ ಹಣ್ಣಿನ ತಿರುಳನ್ನು ತೆಗೆದು ಅದನ್ನು ಸ್ವಲ್ಪ ಜರಡಿಯಲ್ಲಿ ಶೋಧಿಸಿ ಅದನ್ನು ಕುದಲಿಕ್ಕೆ ಇಡಬೇಕು. ಈ ತಿರುಳು ಕುದಿಲಿಕ್ಕೆ ಆರಂಭ ಆದಂಗೆ 1 ಕೆಜಿ ಪಲ್ಪ್ಗೆ 70% ಸಕ್ಕರೆಯನ್ನು ಹಾಕಿ ನಾವು ಸತತವಾಗಿ ತಿರುವುತ್ತಾ ಇರಬೇಕು. ಈ ತಿರುಳು ಮತ್ತು ಸಕ್ಕರೆ ಮಿಶ್ರಣ ದ್ರವ ರೂಪದಿಂದ ಸ್ವಲ್ಪ ಮಟ್ಟಿಗೆ ಘನ ರೂಪಕ್ಕೆ ಬರೋದಕ್ಕೆ ನಾವು 0.5%-ನಷ್ಟು ಪೆಕ್ಟಿನ್ ಅನ್ನೋ ಒಂದು ಪದಾರ್ಥವನ್ನು ಸೇರಿಸಬೇಕಾಗ್ತತಿ. ಈ ಪೆಕ್ಟಿನ್ ನಮಗೆ ಯಾವುದೇ ಒಂದು ಕೆಮಿಕಲ್ ಅಂಗಡಿಗಳಲ್ಲಿ ಸಿಗುತ್ತೆ. ಇದು ಇಲ್ಲ ಅಂತಂದರೆ ನಾವು ಏನು ಮಾಡಬಹುದು ಅಂತಂದರೆ ಸ್ವಲ್ಪ ಪ್ರಮಾಣದಲ್ಲಿ ಗಾವಾ ಅಂತಂದರೆ ಪೇರ್ಲೆ ಹಣ್ಣನ್ನು ನಾವು 1 ಕೆಜಿ ಅಂಜೂರ ಇದ್ದರೆ 1 ಗಾವಾ ಒಂದು ಈ ಜಾಮೆ ಹಣ್ಣು ಅಂತ ಏನು ಹೇಳ್ತೀವಿ ನಾವು ಅಥವಾ ಪೇರ್ಲೆ ಹಣ್ಣು ಅಂತ ಹೇಳ್ತೀವಿ ಅದನ್ನು ಸಹ ಅದಕ್ಕೆ ಹಾಕಬಹುದು. ಇದರಿಂದ ಅದರಲ್ಲಿ ನಾವು ಪೆಕ್ಟಿನನ್ನು ಸ್ವಾಭಾವಿಕವಾಗಿ ಹಾಕ್ದಂಗಾಗತ್ತೆ. ಅಂದರೆ ಇಲ್ಲ ಅಂತಂದರೆ ನಾವು ಪೆಕ್ಟಿನ್ ನಮಗೆ ಲಭ್ಯ ಇದ್ದರೆ 0.5% ಪೆಕ್ಟಿನನ್ನು ಅದಕ್ಕೆ ಹಾಕಬೇಕು. ನಂತರ ಒಟ್ಟು ಘನ ಪದಾರ್ಥದ ಬ್ರಿಕ್ಸು 65 ಡಿಗ್ರಿಗೆ ಬಂದ ನಂತರ ಈ ಡಿಗ್ರಿ ಬ್ರಿಕ್ಸನ್ನು ಹೆಂಗೆ ಕಂಡುಹಿಡಿಯೋದು ಅಂತಂದರೆ ನಮ್ಮಲ್ಲಿ ಒಂದು ರಿಫ್ರಾಕ್ಟೋಮೀಟರ್ ಅನ್ನೋ ಒಂದು ಸಾಧನ ಸಿಗುತ್ತೆ. ಅದು ಇಲ್ಲ ಅಂತಂದರೂ ಸಹ ನಾವು ಯಾವ ರೀತಿ ಜಾಮ್ ಆಗಿದೆ ಅನ್ನೋದನ್ನು ತಿಳ್ಕೋಬಹುದು ಅನ್ನೋದನ್ನು ಹೇಳ್ತೀನಿ ನಿಮಗೆ. ಸಿಟ್ರಿಕ್ ಆಮ್ಲವನ್ನು ಈ ಪೆಕ್ಟಿನ ನಂತರ ನಾವು ಸಿಟ್ರಿಕ್ ಆಮ್ಲ ಹಾಕಬೇಕು. ಸಿಟ್ರಿಕ್ ಆಮ್ಲ 1.4% ಅಂದರೆ 1/4 ಚಮಚದಷ್ಟು ನಾವು ಹಾಕಿದ್ರೂ ಸಾಕು. ಮತ್ತು ಸೋಡಿಯಂ ಬೆಂಜೋಯೇಟ್ ಅನ್ನೋ ಒಂದು ಪದಾರ್ಥವನ್ನು ಸಹ ನಾವು ಬೆರೆಸಬೇಕಾಗುತ್ತೆ. ಈ ಮಿಶ್ರಣದ ಒಟ್ಟು ಘನ ಪದಾರ್ಥ 68.5 ಡಿಗ್ರಿ ಬ್ರಿಕ್ಸ್ ಬಂದ ಮೇಲೆ ಅಂಜೂರ ಜಾಮ್ ಸಿದ್ಧವಾಗಿದೆ ಅಂತ ಅರ್ಥ. ರಿಫ್ರಾಕ್ಟೋಮೀಟರ್ ಇಲ್ಲದೇ ಇರೋರು ಏನು ಮಾಡಬಹುದು ಅಂತಂದರೆ ಪ್ಲೇಟ್ ಟೆಸ್ಟ್ ಅಥವಾ ಶೀಟ್ ಟೆಸ್ಟ್ ಅಂತ ಹೇಳ್ತೀವಿ. ಒಂದು ತಟ್ಟೆ ಮೇಲೆ ಈ ಒಂದು ಸ್ಪೂನ್ನಷ್ಟು ನಾವು ಈ ಕುದಿತಾ ಇರೋವಂಥ ಜಾಮನ್ನು ಹಾಕಿ ಅದನ್ನು ತಟ್ಟೆಯನ್ನು ಅಡ್ಡ ಹಿಡಿದ್ರೆ ಅದು ನಿಧಾನವಾಗಿ ಹರಿದ್ರೆ ಜಾಮ್ ಸಿದ್ಧ ಆಗಿದೆ ಅಂತ ಅರ್ಥ. ಹೀಗೆ ತಯಾರಿಸಿರುವಂಥ ಜಾಮನ್ನು ನಾವು ಗಾಜಿನ ಬಾಟ್ಲುಗಳು ಅಂದರೆ ಗಾಜಿನ ಬಾಟ್ಲುಗಳನ್ನು ನಾವು ಚೆನ್ನಾಗಿ ಕುದಿಸಿ ಅದನ್ನು ಒಣಗಿಸಿಬಿಟ್ಟು ಅದರಲ್ಲಿ ಯಾವುದೇ ನೀರು ಇಲ್ಲದೆ ಥರ ನೋಡ್ಕೊಂಡ್ಬಿಟ್ಟು ಆ ಬಾಟ್ಲುಗಳೊಳಗೆ 1/4 ಭಾಗದವರೆಗೂ ನಾವು ಈ ಜಾಮನ್ನು ತುಂಬಿ ಅದು ಆರಿದ ನಂತರ ಅದರ ಒಂದು ಏನು ಮುಚ್ಚಳವನ್ನು ಮುಚ್ಚಿಡಬೇಕು. ಈ ರೀತಿ ತಯಾರಿಸಿದ ಅಂಜೂರದ ಜಾಮನ್ನು ನಾವು 3 ತಿಂಗಳವರೆಗೂ ಕೆಡಲಾರ್ದಂಗೆ ಶೇಖರಿಸಿ ಇಡಬಹುದಾಗಿದೆ. ಹೀಗೆ ಮೌಲ್ಯವರ್ಧನೆ ನಾವು ಅಂಜೂರ ಹಣ್ಣಿಗೆ ಮಾಡಿ ಮಾರಾಟ ಮಾಡಿದ್ದೆ ಆದಲ್ಲೇ ನಮಗೆ ಹೆಚ್ಚಿನ ಲಾಭವೂ ಸಿಗುತ್ತೆ. ಹಾಗೆಯೇ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಅಂತೀವಿ ಅಂದರೆ ಕೊಯ್ಲಿನ ನಂತರದ ಒಂದು ಏನು ಲಾಸ್ ಅಂತ ಹೇಳ್ತೀವಲ್ಲ ಅದನ್ನು ನಾವು ತಡೆಗಟ್ಟಬಹುದಾಗಿದೆ. ಇನ್ನು ಕೇಳುಗರೆ, ತಾವೆಲ್ಲ ಅಂಜೂರದ ಹಣ್ಣಿನ ಮೌಲ್ಯವರ್ಧನೆ ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಂಡ್ರಿ. ಇನ್ನೂ ಹೆಚ್ಚಿನ ವಿಷಯವನ್ನು ನೀವು ಏನಾದರೂ ತಿಳ್ಕೋಬಹುದು, ಅಂಜೂರ ಹಣ್ಣು ಅಲ್ಲದೇ ಬೇರೆ ಯಾವುದೇ ಹಣ್ಣಿನ ಮೌಲ್ಯವರ್ಧನೆ ಮಾಡಬೇಕು ಅಂತಂದ್ರೂ ಸಹ ತಾವು ನಮಗೆ ಕರೆಯನ್ನು ಮಾಡಬಹುದು. ನನ್ನ ಮೊಬೈಲ್ ಸಂಖ್ಯೆ 9483898999 9483898999. ಧನ್ಯವಾದ. ಇದುವರೆಗೂ ಅಂಜೂರ ಹಣ್ಣಿನ ಮೌಲ್ಯವರ್ಧನೆ ಕುರಿತು ಡಾಕ್ಟರ್ ಶಿಲ್ಪಾ ಹೆಚ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ರೈತು ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಹೊಸಪೇಟೆ FM ಕೇಂದ್ರದಿಂದ. ಈಗ ಕೇಳಿ ಕೆಲವು ಕೃಷಿ ಗೀತೆಗಳನ್ನು. Thank you.

ರಾಗಿಯ ರೋಗ ಕುರಿತು ಎಚ್ಚರಬೇಕು, ರೋಗದಿಂದ ರಾಗಿಯನ್ನು ಉಳಿಸಲಿಬೇಕು, ರಾಗಿಯ ರೋಗ ಕುರಿತು ಎಚ್ಚರಬೇಕು, ರೋಗದಿಂದ ರಾಗಿಯನ್ನು ಉಳಿಸಲಿಬೇಕು. ಬೆಳೆಯುವ ತಳಿಗಳ ಬಳಸುವ ದೂವಿದ ಕುಂದು ಉತ್ತರವು, ರಾಗಿಯ ರೋಗ ಕುರಿತು ಎಚ್ಚರಬೇಕು, ರೋಗದಿಂದ ರಾಗಿಯನ್ನು ಉಳಿಸಲಿಬೇಕು. ಸಸಿಗಳನ್ನು ಸುಡುವುದು ಹಾಗೂ ಬೀಜ ಉಪಚಾರ ಇದಕ್ಕೆ ಉತ್ತರವು, ರಾಗಿಯ ರೋಗ ಕುರಿತು ಎಚ್ಚರಬೇಕು, ರೋಗದಿಂದ ರಾಗಿಯನ್ನು ಉಳಿಸಲೇಬೇಕು. ಶಕ್ತರಾಗಿ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ. ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ, ಜೀವನದಿ ಅನುಭವ ಮಾಡಿಕೊಳ್ಳರಾಗಿ, ಜೀವನದಿ ಅನುಭವ ಮಾಡಿಕೊಳ್ಳರಾಗಿ, ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ, ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ. ಇದುವರೆಗೂ ಕೃಷಿ ಗೀತೆಗಳನ್ನ ಕೇಳಿದಿರಿ. ಇನ್ನು ಹೊತ್ತಾಯಿತು ರೈತ ಬಾಂಧವರೇ, ನಾಳಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ಅಲ್ಲಿಯವರೆಗೂ ನಮಸ್ಕಾರ. ಇದುವರೆಗೆ ಕಿಸಾನ್ ವಾಣಿ ಗ್ರಾಮಾಂತರಂಗ ಪ್ರಸಾರವಾಯಿತು. ಪ್ರಿಯ ಕೇಳುಗರೆ, ನಿಮಗಾಗಿ ಹೊಚ್ಚ ಹೊಸ ವಿನೂತನ ಕಾರ್ಯಕ್ರಮ, ಅದುವೇ ಅಕ್ಷರಗಳ ಆಟ, ಕ್ರಮಬದ್ಧ ಶಬ್ದಗಳ ಹುಡುಕಾಟ, ಮನೋರಂಜನೆಯ ರಸದೂಟ, ಪದಬಂಧ. ಪ್ರತಿ ತಿಂಗಳ ಕೊನೆಯ ಶನಿವಾರದಂದು ಸಂಜೆ 5 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರದಲ್ಲಿ ತಪ್ಪದೇ ಭಾಗವಹಿಸಿ ನೇರ ಫೋನ್ ಇನ್ ಪದಬಂಧ ಕಾರ್ಯಕ್ರಮದಲ್ಲಿ. ನೇರ ಫೋನ್ ಇನ್ ರಸಪ್ರಶ್ನೆ ಕಾರ್ಯಕ್ರಮ, ನಿಮ್ಮ ಬುದ್ಧಿಗೊಂದು ಟಾನಿಕ್, ಮನರಂಜನೆಗಾಗಿ, ಜ್ಞಾನಾರ್ಜನೆಗಾಗಿ. ಪ್ರತಿ ಕೊನೆಯ ಶನಿವಾರ ಹೊರತುಪಡಿಸಿ ಸಂಜೆ 5 ಗಂಟೆಗೆ ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ. ತಪ್ಪದೆ ಕೇಳಿ, ಭಾಗವಹಿಸಿ, ನಿಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ಳಿ. ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 2211100 ಹಾಗೂ 2000093, ಎಸ್ಟಿಡಿ ಕ್ರಮಾಂಕ 08394. ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತಾ ಜಂಕ್ಷನ್. ಮತದಾತಾ ಜಂಕ್ಷನ್, ಮತದಾತಾ ಜಂಕ್ಷನ್, ಮತದಾತಾ ಜಂಕ್ಷನ್, ಮತದಾತಾ ಕೋಆಪರೇಷನ್. ಇದು ನಮ್ಮೆಲ್ಲರ ಪಾಲಿಗೆ ಹೆಮ್ಮೆಯ ವಿಚಾರ ಅಲ್ವಾ? ಈ ವಿಷಯ ನಿಜಾನೂ ಹೌದು, ಖಚಿತನೂ ಹೌದು. ದೇಶದ ಸ್ಥಿತಿ ಪರಿಸ್ಥಿತಿ ಹೇಗೆ ಇರಲಿ, ಲೋಕತಂತ್ರವನ್ನ ಸ್ಥಾಪಿಸೋದಿಕ್ಕೆ ಹಾಗೆ ಅದಕ್ಕೆ ಗೌರವ ಕೊಟ್ಟು ಕಾಪಾಡೋದಿಕ್ಕೆ ನಮ್ಗೆ ಬರತ್ತೆ ಅನ್ನೋದನ್ನ ಇಡೀ ಜಗತ್ತಿಗೆ ಸಾರಿದ ದೇಶ ನಮ್ದು. ಕಲ್ಪನಾ, ಸರಿಯಾದ ಸಮಯಕ್ಕೆ ಬಂದಿದ್ಯಾ. ಭಾರತೀಯ ಚುನಾವಣಾ ಆಯೋಗಕ್ಕೆ ಈಗ ಇಡೀ ವಿಶ್ವದಲ್ಲಿ ತುಂಬಾ ಮಹತ್ವವಾದಂತ ಸ್ಥಾನ ಇದೆ ಅಂತ ಕೇಳ್ತಾ ಇದ್ದೀವಿ. ನಿಜವಾಗ್ ನೀನ್ ಹೇಳು, ಈಗ ವಿಶ್ವದಲ್ಲಿ ಯಾವ ಸ್ಥಾನಮಾನ ಇದೆ ಅನ್ನೋದನ್ನ. ಭಾರತ್ ನಮ್ಮ ಚುನಾವಣಾ ಆಯೋಗಕ್ಕೆ ತನ್ನದೇ ಆದ ವಿಶೇಷ ಸ್ಥಾನಮಾನ ಇದೆ. ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಬಾಡೀಸ್ ಅಥವಾ ಇಎಂಬಿಗಳು ವಿಶ್ವದಾದ್ಯಂತ ಲೋಕತಾಂತ್ರಿಕ ರೀತಿಯಲ್ಲಿ ಚುನಾವಣೆ ನಡೆಸೋ ರೀತಿಗಳನ್ನ ಹೇಳಿಕೊಡ್ತವೆ ಮತ್ತು ಅದರ ಮೌಲ್ಯಮಾಪನ ಕೂಡ ಮಾಡ್ತವೆ ಅಂತ ಹೇಳಬಹುದು. ನಿಮಗೆ ಗೊತ್ತಾ ಭಾರತ್, ನಮ್ಮ ಚುನಾವಣಾ ಆಯೋಗ ಇಂಟರ್ನ್ಯಾಷನಲ್ ಎಲೆಕ್ಷನ್ ವಿಸಿಟರ್ಸ್ ಪ್ರೋಗ್ರಾಂನಲ್ಲಿ ಅತ್ಯಂತ ಉತ್ಸಾಹದಿಂದ ಪಾಲ್ಗೊಳ್ಳುತ್ತೆ. ಇಷ್ಟೇ ಅಲ್ಲದೆ ಚುನಾವಣೆ ಪ್ರಕ್ರಿಯೆಯನ್ನ ಅತ್ಯಂತ ಸರಳ ಹಾಗೂ ನಿಷ್ಪಕ್ಷವನ್ನಾಗಿಸಿ ಹೊಸ ತಂತ್ರಜ್ಞಾನವನ್ನು ಬಳಸೋ ಕಡೆ ಹೆಚ್ಚು ಒತ್ತು ನೀಡುತ್ತಲೇ ಬಂದಿದೆ. ಕಲ್ಪನಾ, ನಂಗ್ ನೆನಪಿದೆ 2014 ಸಾರ್ವತ್ರಿಕ ಚುನಾವಣೆಯ ವೇಳೆ ಭಾರತೀಯ ಚುನಾವಣಾ ಆಯೋಗವು ಇಎಂಬಿಗಾಗಿ IEVP ಅಂದ್ರೆ ಇಂಟರ್ನ್ಯಾಷನಲ್ ಎಲೆಕ್ಷನ್ ವಿಸಿಟರ್ಸ್ ಪ್ರೋಗ್ರಾಮ್ ಅನ್ನು ಆಯೋಜಿಸಿತ್ತು. ಈ ಕಾರ್ಯಕ್ರಮ 2017 ಕೆಲವು ರಾಜ್ಯಗಳ ಚುನಾವಣೆ, 2019 ಮೇನಲ್ಲಿ ನಡೆದ ಲೋಕಸಭಾ ಚುನಾವಣೆ ಹಾಗೂ 2020 ಬಿಹಾರ ಚುನಾವಣೆಯಲ್ಲೂ ಕೂಡ ಸಕ್ರಿಯವಾಗಿತ್ತು. ಈ IEVP ಈ ಕಾರ್ಯಕ್ರಮದಲ್ಲಿ ದೇಶ ವಿದೇಶಗಳಿಂದ ಎಷ್ಟೊಂದು ಜನ ಪಾಲ್ಗೊಳ್ತಾರಲ್ವಾ, ಇದರ ಮೂಲಕವಾಗಿ ನಮ್ಮ ಚುನಾವಣಾ ಪ್ರಕ್ರಿಯೆಯ ದೃಢತೆ ಮತ್ತು ನಿಷ್ಪಕ್ಷಪಾತ ರೀತಿಗಳ ಪರಿಚಯ ದೇಶ ವಿದೇಶಗಳಲ್ಲಿ ಮಾತ್ರವಲ್ಲದೆ ಇಡೀ ವಿಶ್ವಕ್ಕೆ ಲಭಿಸುತ್ತೆ. ಮತ್ತೆ COVID-19 ಸಮಯದಲ್ಲಿ ಚುನಾವಣೆ ಆಯೋಜಿಸೋದರ ಬಗ್ಗೆ ಯೋಚಿಸೋದು ಕೂಡ ಅತ್ಯಂತ ಅಪಾಯಕಾರಿಯಾಗಿತ್ತು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಹೌದು. ಆದ್ರೆ ಚುನಾವಣಾ ಆಯೋಗದ ದೃಢ ಉದ್ದೇಶ ಮತ್ತು ಸ್ವಚ್ಛ ಸಂಘಟಿತ ಕಾರ್ಯಕ್ಷಮತೆಯ ಕಾರಣ ಚುನಾವಣೆ ಯಶಸ್ವಿಯಾಗಿ ನಡೆದದ್ದು ಮಾತ್ರ ಅಲ್ಲದೆ ಪರಿಸ್ಥಿತಿ ಎಂಥದ್ದೇ ಇರಲಿ, ಸ್ಟ್ರಾಟಜಿ ಒಂದನ್ನ ಒಗ್ಗೂಡಿಸಿಕೊಂಡು ನಡೆಸಿದಲ್ಲಿ ಯಶಸ್ಸು ನಮ್ದಾಗಲಿದೆ ಅನ್ನೋ ನಿದರ್ಶನವನ್ನು ನೀಡಿತು. ಸರಿಯಾಗಿ ಹೇಳಿದೆ ಕಲ್ಪನಾ. ಇದೇ ಕಾರಣದಿಂದ ಅಲ್ವಾ ಕೋವಿಡ್ ಕಾಲದಲ್ಲಿ ಸುರಕ್ಷಿತ ಚುನಾವಣೆಯ ಸಫಲತೆಗೆ 26 ದೇಶಗಳ ಸುಮಾರು 100 ಗಣನೀಯ ಸದಸ್ಯರು ವರ್ಚುವಲ್ ರೀತಿಯಲ್ಲಿ ಏರ್ಪಡಿಸಲಾದ 2 ದಿನಗಳ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು. ನಿರ್ಮಾಣ ಭಾರತೀಯ, ಎಲ್ಲಿ ಇವತ್ತು ನಮ್ಮ ಎಲೆಕ್ಷನ್ ಅಂಕಲೇ ಕಾಣಿಸ್ತಾ ಇಲ್ವಲ್ಲ? ಹೌದಲ್ವಾ. ಈ ವಿಷಯದಲ್ಲಿ ಅವರ ಅನುಭವದಿಂದ ಹಲವಾರು ವಿಷಯಗಳನ್ನ ನಾವು ಖಂಡಿತವಾಗಿ ತಿಳ್ಕೋಬಹುದಾಗಿತ್ತು ನನಗನ್ಸುತ್ತೆ. ಹೌದು ಭಾರತ್, ಅವ್ರು ಬರ್ಬೇಕಾಗಿತ್ತು. ಆದ್ರೆ ಅವರು ನೇಪಾಳಕ್ಕೆ ಹೋಗಿದ್ದಾರೆ. ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾದ ಶ್ರೀ ರಾಜೀವ್ ಕುಮಾರ್ ಅವರಿಗೆ ನೇಪಾಳದ ಚುನಾವಣಾ ಆಯೋಗದಿಂದ ಅಲ್ಲಿನ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಮತ್ತು ಪ್ರೊವಿಷನಲ್ ಅಸೆಂಬ್ಲಿಯ